ಕೋಟಿ ಕನಸುಗಳ ಅರಮನೆಗೆ ಧೈರ್ಯ ನೀಡೋ ಕಾವಲು ನಾನಾಗುವೆ ನಮ್ಮ ಭೂಮಿ ನೋಡಿವೋಳೋ ನೇಗಿಲಿಗೆ ಬಲದಿ ಹೆಗಲ ನೀಡಲು ನಾನಿಲ್ಲುವೆ ನಮ್ಮ ಉರಿ ಜ್ವಾಲೆ ಹರಿದು ಸುಡುತ್ತಿರೆ ಜಗವನ್ನೇ ತಣಿಸುವ